ಪಶುರಂಗ ಕೇಳುವಿರಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ಪುಣ್ಯಕೋಟಿ ದತ್ತು ಯೋಜನೆ ಹಾಗೂ ಗೋಶಾಲೆ ನಿರ್ವಹಣೆ ಕುರಿತು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನ ಪಶು ಚಿಕಿತ್ಸಾಲಯದಲ್ಲಿ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಎಂಎಸ್ ನಂದಿನಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮದ ಪ್ರಸಾರಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಚಿತ್ರನಟ ಅನಂತನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಾನೂನು ಸಹಾಯ ಮತ್ತು ಸಲಹೆ ತೋರಿಸುತ್ತೆ, ಕಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ, ಕಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ. ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಜನ್ಸ್ ಮೊಬೈಲ್ ಆಪ್ ಅಥವಾ www.tele-law.in ಗೆ ಲಾಗಿನ್ ಮಾಡಿ, ಅಥವಾ ನಿಮ್ಮ ಸಮೀಪದ ಸಿಎಸ್ಸಿ ಸೆಂಟರ್ ಅನ್ನು ಸಂಪರ್ಕಿಸಿ. ನ್ಯಾಯ ವಿಭಾಗದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಶುರಂಗ ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರಿಗೆಲ್ಲ ನೂತನ ಪ್ರಾಯೋಜಿತ ಸರಣಿ ಪಶುರಂಗಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಈ ಸರಣಿಯನ್ನು ಕುರಿತು ಮಾತನಾಡಲಿದ್ದಾರೆ ಮೈಸೂರು ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ ಶ್ರೀ ಉಮೇಶ್ ಎಸ್ಎಸ್ ಅವರು. ಕೇಳುಗರೆ, ಮೈಸೂರು ಆಕಾಶವಾಣಿಯಿಂದ ಇನ್ನು ಮುಂದೆ ಪ್ರತಿ ವಾರ ಪಶುರಂಗ ವಿನೂತನ ಕೃಷಿ ಸರಣಿ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಪಶುರಂಗ ಕಾರ್ಯಕ್ರಮ ಸರಣಿ ಪಶುಪಾಲನೆ ಕುರಿತ ಹಾಗೆ ಸಾಕಷ್ಟು ಮಾಹಿತಿಗಳನ್ನು ಹಾಗೂ ಕೃಷಿಗೆ ಸಂಬಂಧಪಟ್ಟಂತಹ, ಪಶುಪಾಲನೆಗೆ ಸಂಬಂಧಪಟ್ಟಂತಹ ವಿವಿಧ ಆಯಾಮಗಳನ್ನು ತಮ್ಮ ಮುಂದೆ ಇಡಲಿದೆ. ಪಶುಪಾಲನೆ ಕೃಷಿಯ ಅವಿಭಾಜ್ಯ ಅಂಗ. ಈ ಗೋವುಗಳಾಗಲಿ ಎತ್ತುಗಳಾಗಲಿ ಇಲ್ಲದೇ ಇದ್ದರೆ ಕೃಷಿ ಅಸಾಧ್ಯ. ಸಂಪತ್ತು ಕೇವಲ ಸ್ಥಿರ ಆಸ್ತಿಗಳಲ್ಲಿ ಇಲ್ಲ, ಜಾನುವಾರುಗಳು ಜೀವಸಂಪತ್ತು. ನಮ್ಮ ಪರಂಪರೆಯಲ್ಲಿ ಪಶುಪಾಲನೆಗೆ ಕೃಷಿಗಿಂತಲೂ ಬಹಳ ಪ್ರಮುಖವಾದಂತಹ ಸ್ಥಾನವನ್ನು ನೀಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಗೋಮಾಳಗಳ ಪ್ರಸ್ತುತಿ, ಹೇಗೆ ಹಿಂದಿನ ಕಾಲದಿಂದಲೂ ಕೂಡ ಇಂದಿನವರೆಗೆ, ಬಹಳ ಇತ್ತೀಚಿನವರೆಗೆ ಗೋಮಾಳಗಳು ಪ್ರಸ್ತುತವಾಗಿದ್ದವು ನಮ್ಮ ಕೃಷಿಗಾಗಿ. ಗೋಮಾಳಗಳಲ್ಲೇ ಗೋವುಗಳನ್ನಾಗಲಿ ಎತ್ತುಗಳನ್ನಾಗಲಿ ಮೇವಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇತ್ತು. ಗೋವುಗಳು ಅಲ್ಲೇ ತಮ್ಮ ಮೇವನ್ನು ಪಡ್ಕೊಳ್ಳೋ ವ್ಯವಸ್ಥೆ ಆಗ್ತಾ ಇತ್ತು. ಇನ್ನು ಗೋವುಗಳಿಗಾಗಿಯೇ ಯುದ್ಧಗಳು ನಡೆದಿರೋದು ಕೂಡ ತಮಗೆ ಗೊತ್ತು. ಗೋವುಗಳ ವಿಷಯಕ್ಕಾಗಿ, ಗೋವುಗಳ ರಕ್ಷಣೆಗಾಗಿ ರಾಜಮಹಾರಾಜರು ಯಾವ ರೀತಿಯ ಕಾವಲುಗಳನ್ನು ಇಡ್ತಾ ಇದ್ರು ಗೋಮಾಳಗಳ ಸಂರಕ್ಷಣೆಗಾಗಿ ಅನ್ನೋದು ಕೂಡ ಬಹಳ ಹಿಂದಿನಿಂದಲೂ ಎಲ್ಲ ನಮ್ಮ ಇತಿಹಾಸದಲ್ಲಿ ಉಲ್ಲೇಖ ಇದೆ. ಇದಕ್ಕೆಲ್ಲ ಕಾರಣ ಪಶು ಸಂಪತ್ತಿನಿಂದ ನಮಗಾಗುತ್ತಿರುವಂತಹ ಉಪಯೋಗಗಳು. ಈ ಪಶು ಸಂಪತ್ತಿನ ಉತ್ಪನ್ನದಿಂದ, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಸಗಣಿಯಿಂದ ಗೊಬ್ಬರ, ಗಂಜಲದ ಉಪಯೋಗ, ಇನ್ನು ಸಾವಯವ ಎಂದರೆ ನಮ್ಮ ಪರಂಪರಾಗತ ಕೃಷಿಯೇ ಕೂಡ. ಈ ಪಶುಪಾಲನೆಯ ಕಡೆಗಣನೆಯಿಂದ ನಾವು ನಮ್ಮ ಕೃಷಿ ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡ್ಕೋತಾ ಇದ್ದೀವಿ. ಇನ್ನು ಸಾವಯವ ಶೂನ್ಯ ಕೃಷಿಯ ಪರಿಕಲ್ಪನೆಯೊಂದಿಗೆ ನಾವು ಪಾರಂಪರಿಕ ಕೃಷಿಯ ಅಳವಡಿಕೆಯ ಪ್ರಯತ್ನವನ್ನು ಇತ್ತೀಚೆಗೆ ಮಾಡಿಕೊಂಡಿದ್ದೀವಿ. ಈ ಹಿಂದೆ ಒಬ್ಬ ಕೃಷಿಕನ ಆಸ್ತಿಯನ್ನು ಆತನ ತಿಪ್ಪೆಯ ಗೊಬ್ಬರದ ಪ್ರಮಾಣ ನೋಡಿ ಅಳಿತಾ ಇದ್ರು. ಹೆಚ್ಚು ರಾಸುಗಳಿದ್ದಲ್ಲಿ ಆ ಕೃಷಿಕ ಹೆಚ್ಚು ಜಮೀನು ಹೊಂದಿದ್ದಾನೆ ಅನ್ನುವಂತಹ ಪರಿಕಲ್ಪನೆ ಇತ್ತು. ಜಾನುವಾರುಗಳು ನಮ್ಮ ಚಲಿಸುವ ಸಂಪತ್ತು. ಇಂದಿಗೂ ಕೂಡ ಅಲೆಮಾರಿ ಜನಾಂಗದವರ ಪ್ರಮುಖ ಆಸ್ತಿ ಈ ಜಾನುವಾರುಗಳು. ಹೀಗೆ ಪಶುಪಾಲನೆಯಿಂದಲೇ ರೈತ ಬಾಂಧವರು ಸ್ಥಿರ ಆಸ್ತಿಗಳನ್ನು ಸಂಪಾದಿಸಿದ್ದಾರೆ. ಹಳ್ಳಿಕಾರ್, ಕಾಂಗ್ರಾಸ್, ಅಮೃತ್ ಮಹಲ್, ಕೆಂಗಾಯಂ, ಗಿರ್, ರಾಯ್ವಾಲ್, ಹೀಗೆ 50 ಹೆಚ್ಚು ದೇಶೀ ತಳಿಗಳು ಭಾರತದಲ್ಲಿವೆ. ಇದೇ ರೀತಿ ಎಮ್ಮೆ, ಕುರಿ, ಮೇಕೆ, ಕುದುರೆ, ಕತ್ತೆ, ಕೋಳಿ ಇನ್ನಿತರ ನಮ್ಮ ಸಾಕುಪ್ರಾಣಿಗಳಲ್ಲಿ ವಿವಿಧ ತಳಿಗಳಿವೆ. ಕ್ಷೀರಕ್ರಾಂತಿಯ ಪರಿಣಾಮ ಎಲ್ಲ ದೇಶೀ ತಳಿಗಳ ಪಾಲನೆ ಕಡಿಮೆಯಾಯಿತು. ಆದರೆ ವಿದೇಶಿ ಸಂಕರಣ ತಳಿಗಳಾದ HF, HC, ಜೆರ್ಸಿಯಂತಹ ಹಸುಗಳಿಂದ ಹೆಚ್ಚು ಹೆಚ್ಚು ಹಾಲಿನ ಉತ್ಪಾದನೆ ಮಾಡಿ ಉತ್ತಮ ಆದಾಯವನ್ನು ಕೂಡ ಈಗ ನಮ್ಮ ಕೃಷಿಕರು ಗಳಿಸ್ತಾ ಇದ್ದಾರೆ. ಸುಸ್ಥಿರ ಕೃಷಿಗಾಗಿ ದೇಸಿ ಜಾನುವಾರುಗಳ ಸಂವರ್ಧನೆ ಮಾಡುವುದು, ಹಾಲಿನ ಉತ್ಪಾದನೆ ಮಾಡಿ ಆರ್ಥಿಕ ಅವಲಂಬನೆಗಾಗಿ ಹೈಬ್ರೀಡ್ ವಿದೇಶಿ ತಳಿಗಳ ಪಾಲನೆ, ಎರಡೂ ಕೂಡ ಇಂದು ರೈತರಿಗೆ ಸವಾಲಾಗಿದೆ. ಇಂತಹ ಸವಾಲುಗಳನ್ನು ಎದುರಿಸಿ ಪಶುಪಾಲನೆಯ ಜೊತೆಗೆ ಇತರ ಜಾನುವಾರುಗಳ ಸಾಕಾಣಿಕೆಯನ್ನು ಕೂಡ ಮಾಡಿ ತನ್ನ ಜೀವನವನ್ನು ಆರ್ಥಿಕವಾಗಿ ಉನ್ನತೀಕರಿಸಬೇಕಾದರೆ ಸರ್ಕಾರದ ಸೇವಾ ಸೌಲಭ್ಯಗಳು ಯಾವ ರೀತಿ ಇವೆ ಎನ್ನುವುದನ್ನು ಕಾಲಕಾಲಕ್ಕೆ ತಿಳಿಯಬೇಕಾಗತ್ತೆ. ಇಲಾಖೆಗಳ ಸಹಾಯವನ್ನು ಕೂಡ ಪಡೆಯಬೇಕಾಗತ್ತೆ. ಸರ್ಕಾರದ ವಿವಿಧ ಇಲಾಖೆಗಳು ರೈತರಿಗೆ ಹೆಚ್ಚು ಹತ್ತಿರವಾಗುವಂತಹ ಕಾರ್ಯಕ್ರಮಗಳಲ್ಲಿ ಇಂದಿನಿಂದ ಪಶುಪಾಲನೆ ಹಾಗೂ ಪಶು ಆರೋಗ್ಯ ಸೇವೆಗಳ ಇಲಾಖೆಯವರು ಪ್ರಾಯೋಜಿಸಿ ಮೈಸೂರು ಆಕಾಶವಾಣಿಯೊಂದಿಗೆ ರೂಪಿಸಲಿರುವ ಪಶುರಂಗ ಕಾರ್ಯಕ್ರಮ ಇಂದಿನಿಂದ ಪ್ರಸಾರವಾಗಲಿದೆ. ರೈತ ಬಾಂಧವರೇ, ಪಶುರಂಗ ಕಾರ್ಯಕ್ರಮ ಒಟ್ಟು 41 ಕಂತುಗಳಲ್ಲಿ ಪ್ರಸಾರವಾಗಲಿದ್ದು ಇಲಾಖೆಯ ವೈದ್ಯರು, ವಿಷಯ ತಜ್ಞರು, ಮೇಲಧಿಕಾರಿಗಳು ಭಾಗವಹಿಸಲಿದ್ದಾರೆ. ರೈತ ಬಾಂಧವರೇ, ನಿಮಗೆ ಅಗತ್ಯವಿರುವ ಎಲ್ಲ ಮಾಹಿತಿಗಳನ್ನು, ಪಶುಗಳ ಆರೋಗ್ಯ ಇರಬಹುದು, ಇಲಾಖೆಯವರು ನೀಡುವ ಸೇವಾ ಸೌಲಭ್ಯಗಳಿರಬಹುದು, ಈ ಎಲ್ಲ ಮಾಹಿತಿಯನ್ನು ಒಳಗೊಂಡಂತಹ ಕಾರ್ಯಕ್ರಮ ಈ ಪಶುರಂಗ. ಈ ಕಾರ್ಯಕ್ರಮದಲ್ಲಿ ಪಶು ಇಲಾಖೆಯ ಅಧಿಕಾರಿಗಳು ತಮ್ಮ ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮ ಸರಣಿಯನ್ನು ಕೇಳಿ ತಮ್ಮ ಕೃಷಿ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ರೈತ ಬಾಂಧವರು ತಮ್ಮ ಜೀವನವನ್ನು ಸುಸ್ಥಿರ ಆರ್ಥಿಕತೆಯೊಂದಿಗೆ ಕಟ್ಟಿಕೊಳ್ಳಬಹುದು. ಈ ಪಶುರಂಗ ಕಾರ್ಯಕ್ರಮ ತಮಗೆ ಈ ಎಲ್ಲ ಮಾಹಿತಿಯೊಂದಿಗೆ ಸದುಪಯೋಗವಾಗಲಿದೆ ಅನ್ನೋ ಒಂದು ಆಶಯದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಪಶುರಂಗ ಕಾರ್ಯಕ್ರಮಕ್ಕೆ ಶುಭಾಶಯಗಳು. ರೈತ ಬಾಂಧವರೇ, ಪಶುರಂಗ ಸರಣಿಯ ಮೊದಲ ಕಾರ್ಯಕ್ರಮ ಪುಣ್ಯಕೋಟಿ ದತ್ತು ಯೋಜನೆ ಹಾಗೂ ಗೋಶಾಲೆ ನಿರ್ವಹಣೆ ಕುರಿತು ಮೈಸೂರಿನ ಚಾಮುಂಡಿಬೆಟ್ಟದ ತಪ್ಪಲಿನ ಪಶು ಚಿಕಿತ್ಸಾಲಯದ ಹಿರಿಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ MS ನಂದಿನಿ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ಪಶುರಂಗ ಕಾರ್ಯಕ್ರಮವನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಪ್ರಾಯೋಜಿತ ಕಾರ್ಯಕ್ರಮ. ಬಹುಶಃ ಪಶುಗಳು ನಮ್ಮ ಜೀವನದ ಭಾಗವೇ ಆಗೋಗಿದೆ. ಅವಿನಾಭಾವ ಸಂಬಂಧ ಪಶುಗಳ ಜೊತೆಗೆ ನಮ್ಮದು ಇದೆ. ಯಾವುದೇ ಪ್ರಾಣಿಯಾಗಲಿ, ಅಂದರೆ ಸಾಕು ಪ್ರಾಣಿಗಳನ್ನ ನಾವು ಹೆಚ್ಚು ನಮ್ಮೊಂದಿಗೆ, ನಮ್ಮ ಬದುಕಿನೊಂದಿಗೆ ಸಮೀಕರಿಸ್ಕೊತಾ ಹೋಗ್ತೇವೆ. ನಾವು ಮೊದಲಿಂದನೂ ಕೂಡ, ಪುರಾತನ ಕಾಲದಿಂದನೂ ಕೂಡ, ಸಾವಿರಾರು ವರ್ಷಗಳಿಂದನೂ ಕೂಡ ಪಶುಗಳು ನಮ್ಮ ಕೆಲವೊಂದು ಭಾಗಗಳಲ್ಲಂತೂ ಆರಾಧ್ಯ ದೈವ ಆಗಿದೆ. ಹಾಗೆಯೇ ಭಾರತೀಯ ಸಂಸ್ಕೃತಿ ಅಂತ ಹೇಳಿದ್ರೆ ಅದು ಪಶುಗಳನ್ನ ಭಿನ್ನ ಮಾಡಿ ನೋಡೋಕ್ಕೂ ಅಂತೂ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಆ ಥರದ ಒಂದು ಕಾರ್ಯಕ್ರಮ ಸರಣಿಯನ್ನು ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ, ಪಶುರಂಗ ಅಂಥೇಳಿ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ನಂದಿನಿ MS. ಇವರು ಹಿರಿಯ ಪಶು ವೈದ್ಯಾಧಿಕಾರಿಗಳು, ಪಶು ಚಿಕಿತ್ಸಾಲಯ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಪುಣ್ಯಕೋಟಿ ದತ್ತು ಯೋಜನೆ ಈ ಕುರಿತು ನಮ್ಮ ಜೊತೆಗೆ ಇವತ್ತು ವಿಷಯಗಳನ್ನ ಹಂಚಿಕೊಳ್ಳಲಿದ್ದಾರೆ. ಮೇಡಮ್, ಈಗಾಗಲೇ ನಾವು ಮಾತಾಡಿದ ಹಾಗೆ ಗೋವುಗಳಂತ ಏನು ಕರಿತೀವೋ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗನೇ ಆಗೋಗಿದೆ. ನಾವು ಈವರೆಗೂ ಕೂಡ ನಮ್ಮ ಪುರಾತನ ಕಾಲದಿಂದ ನಾವು ನೋಡ್ತಾ ಇದ್ದಾಗೆ ನಮಗೆ ಎಲ್ಲವೂ ಕೂಡ ಅದೇ ಆಗಿದೆ. ಹಾಲು, ಹೈನು ಎಲ್ಲದರಿಂದನೂ ಹಿಡಿದು ಉಳುಮೆಗೆವರೆಗೂ ಕೂಡ, ನಮ್ಮ ಕೃಷಿ ಪದ್ಧತಿಗೆ ಉಳುಮೆವರೆಗೂ ಕೂಡ ಪಶುಗಳನ್ನ ನಾವು ಸಾಕೋತಾ ಬಂದಿದ್ದೀವಿ. ಅದ್ರ ಜೊತೆಗೆ ನಾವು ಅವಿನಾಭಾವ ಸಂಬಂಧವನ್ನು ಬೆಳೆಸ್ಕೋತಾ ಬಂದಿದ್ದೀವಿ. ಕೆಲವೊಂದು ಸರಿ ದೈವದ ಮಹತ್ವವನ್ನು ಕೂಡ ಕೊಟ್ಟಿದ್ದೀವಿ ನಾವು. ಈಗ ವಿಷಯದ ಸಂಬಂಧಪಟ್ಟಾಗಿ ಮಾತಾಡೋದಾದರೆ, ಪುಣ್ಯಕೋಟಿ ದತ್ತು ಯೋಜನೆ ಅಂತ ಅಂದರೆ ಏನು, ಯಾಕೆ ಹಾಗೆ ಕರೀತಾರೆ, ಆ ಯೋಜನೆಗೆ ಆ ಥರದ ಹೆಸರು ಯಾಕೆ ಬಂತು? ನಮ್ಮ ಭಾರತ ದೇಶದಲ್ಲಿ ಕೃಷಿ ಮುಖ್ಯವಾಗಿದೆ. ಕೃಷಿಯಲ್ಲಿ ಜಾನುವಾರುಗಳ ಮಹತ್ವ ತುಂಬಾ ಇದೆ. ಜಾನುವಾರುಗಳದ್ದು ತ್ಯಾಜ್ಯ ವಸ್ತುಗಳಿಂದ, ಗೊಬ್ಬರದಿಂದ ಕೃಷಿಗೆ ಮೊದಲಿಂದನೂ ತುಂಬಾ ಉಪಯೋಗ ಆಗೋದ್ರಿಂದ ಈಗ ಬರ್ತಾ ಬರ್ತಾ ಕೃಷಿಯಲ್ಲಿ ಯಂತ್ರೋಪಕರಣಗಳ ಉಪಯೋಗದ್ರಿಂದ ಕೃಷಿಯಲ್ಲಿ ಜಾನುವಾರುಗಳನ್ನು ಉಪಯೋಗಿಸೋದು ಕಮ್ಮಿ ಆಗ್ತಾ ಇದೆ. ಅದರಿಂದ ನಮ್ಮ ರಾಜ್ಯ ಸರ್ಕಾರ ಗೋಶಾಲೆಗಳನ್ನ ತೆಗಿತಾ ಇದ್ದಾರೆ. ಈ ಗೋ ಸಂರಕ್ಷಣೆಗೋಸ್ಕರ, ಗೋ ಅಭಿವೃದ್ಧಿಪಡಿಸೋಕ್ಕೋಸ್ಕರ ಗೋಶಾಲೆಗಳನ್ನ ಜಿಲ್ಲೆಗೊಂದು ಗೋಶಾಲೆ ತೆಗಿತಾ ಇದ್ದಾರೆ. ಆಗಲೇ 100 ಸರ್ಕಾರಿ ಗೋಶಾಲೆಗಳು ಇದೆ ಆಗಲೇ ರಾಜ್ಯದಲ್ಲಿ, ಹಾಗೆ ಖಾಸಗಿ ಗೋಶಾಲೆಗಳು ಇದ್ದಾವೆ ಆಗಲೇ. ಈ ಪುಣ್ಯಕೋಟಿ ದತ್ತು ಯೋಜನೆ ಅಂತ ಅಂದರೆ, ಇದರಲ್ಲಿ ನಾವು ಗೋಶಾಲೆಗಳಲ್ಲಿ ಇರುವ ಹಸುಗಳನ್ನು ದತ್ತು ತೆಗೋದಕ್ಕೋಸ್ಕರ ಈ ಯೋಜನೆಗಳನ್ನು ನಮ್ಮ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ. ಈ ಯೋಜನೆ ಮಹತ್ವ ಏನು, ಏನು ಮಾಡ್ತಾರೆ? ಪುಣ್ಯಕೋಟಿ ದತ್ತು ಯೋಜನೆಯಲ್ಲಿ ನಮಗೆ ಗೋಶಾಲೆಗಳಲ್ಲಿ ಗೋಗಳು ಇರುತ್ತಾರೆ. ಗೋಗಳನ್ನು ಇದು ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ನಾವು ಇಂಡಿವಿಜುವಲ್ ಆಗಿ ಫೋಟೋ ತೆಗೆದ್ಬಿಟ್ಟು ಅದಕ್ಕೆ ಹೆಸರುಗಳನ್ನ ಕೊಟ್ಬಿಟ್ಟು ಗೋಶಾಲೆಗಳಲ್ಲಿ ಒಂದೊಂದೇ ಗೋಶಾಲೆಗಳಾದ್ರೆ ಅದ್ರ ಮಹತ್ವವನ್ನು ಬರೆದಿರ್ತಾರೆ. ಅದರಲ್ಲೇನೇನೆ ಈ ಗೋಶಾಲೆಗಳ ಇದು ಪ್ರಾಮುಖ್ಯತೆ ಇದೆ, ಈ ಗೋಶಾಲೆ ಇಷ್ಟು ಜಾನುವಾರುಗಳಿದ್ದಾವೆ ಅಂತ ಅಂದ್ಬಿಟ್ಟು ಒಂದೊಂದು ಜಾನುವಾರುಗಳಿಗೂ ಒಂದು ಹೆಸರು ಕೊಟ್ಬಿಟ್ಟು ಒಂದು ಅದರದ್ದು ಕತೆಗಳನ್ನು ಹಾಕಿದ್ದಾರೆ ಆ ಪೋರ್ಟಲಲ್ಲಿ. ಪುಣ್ಯಕೋಟಿ ದತ್ತು ಯೋಜನೆ ಅದು ವೆಬ್ಸೈಟಲ್ಲಿ ನಾವು ಇದನ್ನು ಕಾಣ್ಬೋದು. ಈಗ ದತ್ತು ಪಡಿಬೇಕು ಅಂತ ಹೇಳಿದ್ರೆ, ಒಂದು ಹಸುವನ್ನ ನಾನು ದತ್ತು ಪಡಿಬೇಕಪ್ಪ ಅಂತ ಹೇಳಿದ್ರೆ ಯಾವ್ದೆಲ್ಲ ನಿಯಮಗಳಿದಾವೆ, ಏನೆಲ್ಲ ಮಾಡಬೇಕು, ದತ್ತು ಹೇಗೆ ಪಡಿಬಹುದು? ಪುಣ್ಯಕೋಟಿ ದತ್ತು ಯೋಜನೆಗಳಲ್ಲಿ ನಮಗೆ ಕೆಲವು ಟೈಮು ಹಸುಗಳನ್ನು ಸಾಕಬೇಕು ಅಂತ ಇರುತ್ತೆ, ಆಗೋದಿಲ್ಲ. ಕೆಲಸ ಒತ್ತಡ ಇರೋದ್ರಿಂದ ಆಗಲಿ, ಟೈಮ್ ಇಲ್ಲದೆ ಇರೋದ್ರಿಂದ ಆಗಲಿ, ನಮಗೇನೋ ಒಂಥರ ಅದ್ರ ಸೇವೆ ಮಾಡಬೇಕು, ಟೈಮ್ ಇರಲ್ಲ, ಜಾಗ ಇರಲ್ಲ. ಆದರೆ ಇದರಿಂದ ಈ ಪುಣ್ಯಕೋಟಿ ದತ್ತು ಯೋಜನೆಯಲ್ಲಿ ನಾವು ಇದು ಮಾಡೋದ್ರಿಂದ, ಗೋಗಳನ್ನು ದತ್ತು ಪಡೆಯೋದ್ರಿಂದ ನಮಗೂ ಒಂಥರ ಸೇವೆ ಆದಂಗೆ ಆಗುತ್ತೆ. ಗೋಶಾಲೆಗಳಲ್ಲಿ ಗೋಶಾಲೆಗಳ ಅಭಿವೃದ್ಧಿ ಪಡಿಸ್ದಂಗೂ ಆಗುತ್ತೆ. ಇದರಲ್ಲಿ 3 ರೀತಿ ನಾವು ದತ್ತು ಪಡ್ಕೋಬೋದು. ಒಂದು, ನಾವು ಮೇವಿಗೋಸ್ಕರ ದಾನ ಮಾಡ್ಬೋದು. ಇನ್ನೊಂದು, ಅದು ಗೋಶಾಲೆಗಳ ನಿರ್ವಹಣೆಗೋಸ್ಕರನೂ ನಾವು ದಾನ ಮಾಡ್ಬೋದು. ಇನ್ನೊಂದು, ಒಂದೊಂದೇ ಹಸುಗಳನ್ನು ನಾವು ದತ್ತು ಪಡ್ಕೋಬೋದು. ಒಂದೊಂದೇ ಹಸು ಪಡ್ಕೋಬೇಕಾದ್ರೆ ನಮಗೆ 1 ವರ್ಷದ ಮಟ್ಟಿಗೆ ದತ್ತು ತಡ್ಕೋಬೋದು. 2 ವರ್ಷ, 3 ವರ್ಷ, 5 ವರ್ಷ ತನಕ ನಾವು ದತ್ತು ತಗೋಬೋದು. 1 ವರ್ಷಕ್ಕೆ 11,000 ರೀತಿ, 5 ವರ್ಷಕ್ಕೆ 55,000 ಕೊಡಬೇಕಾಗತ್ತೆ. ಇಲ್ಲ ಅಂದರೆ 1 ವರ್ಷ ತಗೊಳೋಕ್ಕಾಗಲಿಲ್ಲ ಅಂತ ಅಂದರೂ 6 ತಿಂಗಳ ಮಟ್ಟಿಗೆ ನಾವು ದತ್ತು ತಗೋಬೋದು. ಅದರಲ್ಲಿ 5,500 ಕೊಟ್ಟು ದತ್ತು ತಗೋಬೇಕಾಗತ್ತೆ. 3 ತಿಂಗಳಿಗೆ 2,750 ಆ ಥರ. ನಮ್ಮ ಮನೆಯಲ್ಲಿ ಏನಾರ ಸಮಾರಂಭ ಇರುತ್ತೆ, ಹುಟ್ಟುಹಬ್ಬ ಇರುತ್ತೆ, ನಾಮಕರಣ ಇರುತ್ತೆ, ಏನಾರ ಸಮಾರಂಭ ಇದ್ದಾಗ ಗೃಹ ಪ್ರವೇಶ, ಅಂಥ ಸಮಾರಂಭಗಳಲ್ಲಿ ಗೋಶಾಲೆಗಳಿಗೆ ಈ ಥರ ದಾನ ಮಾಡೋದ್ರಿಂದ ಮೇವಿನ ನಿರ್ವಹಣೆಗೂ ಕೂಡ ದಾನ ಮಾಡ್ಬೋದು. ಅದರಲ್ಲಿ ಪ್ರತಿ ಒಂದು ದಿನಕ್ಕೆ ಒಂದು ಹಸುಗೆ 70 ರೂಪಾಯಿ ಅಷ್ಟು ಮೇಂಟೆನೆನ್ಸ್ ಖರ್ಚಾಗುತ್ತೆ. ನಾವು 5 ದಿನಕ್ಕೆ ಮಾಡ್ತೀವಿ ಅಂತಂದರೆ 350 ರೂಪಾಯಿ ಕೊಡಬೇಕಾಗತ್ತೆ. ಹಾಗೆಯೇ ನಾವು ಗೋಶಾಲೆಗಳಲ್ಲಿ ಬೇರೆ ರೀತಿ ಫಾರ್ಡರ್ ಅಂತ ಅಲ್ಲದೇ ಮೇಂಟೆನೆನ್ಸಿಗೆ ಕೊಡ್ಬೋದು. ಈ ಮೇಂಟೆನೆನ್ಸಲ್ಲಿ ನಾವು ಫಾರ್ಡರ್ಗೆ ಇದಿರಲ್ಲ, ಗೋಶಾಲೆಗಳಿಗೆ ಬೇರೆ ಆದ ಕೆಲಸಗಳಿರುತ್ತೆ. ಅದರಲ್ಲಿ ಎಲೆಕ್ಟ್ರಿಕ್, ಮೋಟರ್ ವರ್ಕ್, ಲೇಬರ್ಸ್ಗಳದ್ದು, ಈ ಮೇಂಟೆನೆನ್ಸ್ಗೆ ನಾವು ಹಣ ಕೊಡೋದ್ರಿಂದ ಅವುಗಳಿಗೆ ಗೋಶಾಲೆಯಲ್ಲಿ ಬೇರೆ ರೀತಿ ನಿರ್ವಹಣೆ ಆಗೋ ಕೆಲಸಗಳಿಗೆ ಉಪಯೋಗ ಪಡ್ಕೋಬೋದು. ನಾವು ಇದನ್ನು ನಾವು ಫಾರ್ಡರ್ಗೆ ಅಂತ ತಗೊಳ್ಳಲ್ಲ, ಮೇವಿಗೆ ಅಂತ ಇದು ಮಾಡಬೇಕಂದ್ರೆ ಅದು 70 ರೂಪಾಯಿ ಥರ ಕೊಡಬೇಕಾಗತ್ತೆ. ಈಗ ನೀವು ಹೇಳಿದ್ರೆ ಈಗ ಹೀಗೆಲ್ಲ ಕೊಟ್ಟಬೇಕಾದ್ರೆ ದತ್ತು ತಗೊಳ್ಬೋದು ಅಂತೇಳಿ, ಈಗ ಉತ್ಪನ್ನಗಳಿರ್ತಾವಲ್ಲ ಅದರಿಂದ, ಈಗ ಗೊಬ್ಬರ ಆಗಲಿ ಅಥವಾ ಹಾಲಾಗಲಿ, ಈಗ ಉತ್ಪನ್ನ ಆದವನ್ನ ಇದರಿಂದ ಮೇಂಟೈನ್ ಮಾಡೋಕ್ಕಾಗಲ್ವಾ? ಗೋ ತ್ಯಾಜ್ಯ ವಸ್ತುಗಳಿಂದ ಮಾಡ್ಕೋಬೋದು. ಆದರೆ ಗೋಗಳ ತ್ಯಾಜ್ಯ ವಸ್ತುಗಳನ್ನು ಮಾರ್ಕೆಟಿಂಗ್ ಈಗ ಅಷ್ಟೊಂದು ಇದಿಲ್ಲ. ಕೆಲವು ಗೋಶಾಲೆಗಳಲ್ಲಿ 10-20 ತ್ಯಾಜ್ಯ ವಸ್ತುಗಳು ಕಮ್ಮಿ ಬರುತ್ತೆ. ಜಾಸ್ತಿ ಮಟ್ಟದಲ್ಲಿ ಉತ್ಪತ್ತಿ ಆಯಿತು ಅಂತ ಅಂದರೆ ತ್ಯಾಜ್ಯ ವಸ್ತುಗಳಿಗೆ ಮೆಷಿನರೀಸ್ ಬೇಕಾಗುತ್ತೆ ಇದು ಮಾಡೋದಕ್ಕೆ ಅಂತಾನೆ. ಅದಕ್ಕೆಲ್ಲನೂ ನಿರ್ವಹಣೆಗೆ ಬೇಕಾಗುತ್ತೆ ಅಂತ. ಈಗ ಗೋಶಾಲೆಗಳಲ್ಲಿ ತಳಿ ಸಂವರ್ಧನೆ ಅಥವಾ ತಳಿ ಸಂರಕ್ಷಣೆ ಈ ಥರದ್ದು ಏನಾದರೂ ಆಲೋಚನೆಗಳು, ಯೋಜನೆಗಳಿದೆಯಾ? ಹಾಂ, ತಳಿ ಸಂರಕ್ಷಣೆ ಇದೆ. ಅದಕ್ಕೆ ಅಂತಾನೇ ಬೇರೆ ತಳಿಗಳ ಅಭಿವೃದ್ಧಿಗೆ ಪಡಿಸ್ಕೋತಾ ಇರುತ್ತೆ. ಬೇರೆ ಬೇರೆ ಸಪ್ರೇಟ್ ತಳಿ ಸಂವರ್ಧನೆಗಳ ಫಾರಮ್ಸ್ಗಳೇ ಇದ್ದಾವೆ. ಆದರೆ ಗೋಶಾಲೆಗಳಲ್ಲಿ ಎಲ್ಲ ರೀತಿಯಾದ ಹಸುಗಳನ್ನು ಬಿಡ್ತಾರೆ. ಪೊಲೀಸಲ್ಲಿ ಸೀಸ್ ಆಗಿರೋ ಹಸುಗಳನ್ನ ಬಿಡ್ತಾರೆ. ಕೆಲವು ಟೈಮು ವಯಸ್ಸಾಗಿರೋ ಹಸುಗಳು ರೈತರುಗಳಿಗೆ ಆಗೋದೇ ಇಲ್ಲ, ಇನ್ನು ನೋಡ್ಕೊಳ್ಳೋದಕ್ಕೆ ಭಾರ ಆಗ್ತಾ ಇದೆ ಅಂತ ಅಂದಾಗ ಗೋಶಾಲೆಗಳಿಗೆ ತೊಗೊಬಂದುಬಿಡ್ತಾರೆ. ಅಂಥದ್ರಲ್ಲೇ ತಳಿ ಸಂವರ್ಧನೆ ಅಭಿವೃದ್ಧಿ ಇರೋದ್ರಿಂದ ಬೇರೆ ಫಾರಮ್ಸ್ಗಳೇ ಸಪ್ರೇಟಾಗಿ ಸಂರಕ್ಷಣೆಗೋಸ್ಕರ ಇರುತ್ತೆ. ಈಗ ದತ್ತು ತಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಹಸುವನ್ನು ಯಾವ ಪೋರ್ಟಲ್ಗೆ ಹೋಗಬೇಕಾಗತ್ತೆ ನಾವು? https://punyakoti punyakoti.kahvs.in ಅನ್ನೋ ಪೋರ್ಟಲ್ಗೆ ಹೋಗಬೇಕಾಗತ್ತೆ. ಆ ಪೋರ್ಟಲ್ಗೆ ಎಂಟ್ರಿ ಆದ ತಕ್ಷಣ ನಮಗೆ ಯಾವ ರೀತಿ ನಾವು ಇದು ಮಾಡಬೇಕು ಅಂತ ಅಂದರೆ ಅದು ಗೈಡ್ ಆಗುತ್ತೆ. ನಾವು ದಾನ ಕೊಡ್ಬೇಕಾಗುತ್ತಾ ಇಲ್ಲ ಅಂತಂದ್ರೆ ಅಡಾಪ್ಷನ್ ಒಂದು ಹಸುಗಳನ್ನ ದತ್ತು ತಗೋತೀವಿ ಅಂತ. ಈಗಾಗಲೇ 200 ಗೋಶಾಲೆಗಳು ಅಲ್ಲಿ ರಿಜಿಸ್ಟರ್ ಆಗಿದೆ, 29,000 ಹಸುಗಳು ಆಗಲೇ ಜಾನುವಾರುಗಳು ಆ ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಒಂದೊಂದು ಹಸುಗಳದ್ದು ಫೋಟೋ ಇರುತ್ತೆ, ಅದ್ರ ಹೋಲೆ ನಂಬರ್ಗಳ ಎಂಟ್ರಿ ಆಗಿದೆ. ಈಗ ಸದ್ಯದಲ್ಲಿ ಮೈಸೂರಲ್ಲಿ ಆಗಲೇ 7 ಗೋಶಾಲೆಗಳು ಅಲ್ಲಿ ಪೋರ್ಟಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಒಂದು ಗೋಶಾಲೆಗೆ ನೀವು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಅದ್ರದ್ದು ಮಹತ್ವ ಬರುತ್ತೆ, ಗೋಶಾಲೆಯಲ್ಲಿ ಎಷ್ಟು ಹಸುಗಳಿದ್ದಾವೆ, ಎಷ್ಟು ಜಾಗದಲ್ಲಿದೆ ಗೋಶಾಲೆ ಅನ್ನೋದು. ಆಮೇಲೆ ನಮ್ಮದು ಅಡ್ರೆಸ್ಸು ಫೋನ್ ನಂಬರ್ ಕೊಟ್ಟಮೇಲೆ ಡೈರೆಕ್ಟ್ ಮಾಡುತ್ತೆ. ಹಣ ಸಂದಾಯ ಮಾದರಿಗಳ ಮೂಲಕ ಈಗ ಎಷ್ಟೊಂದು ಮಾದರಿಗಳಿದೆ, ಅದ್ರ ಮೂಲಕ ನಾವು ಹಣ ಸಂದಾಯ ಮಾಡ್ಬೋದು. ನಾವು ಯಾವುದು ಅಡಾಪ್ಷನ್ ಮಾಡ್ತೀವ, ಡೊನೇಷನ್ ಫಾರ್ ಮೇಂಟೆನೆನ್ಸ್ ಡೊನೇಷನ್ ಮಾಡ್ತೀವ, ಫಾರ್ಡರ್ ಡೊನೇಷನ್ ಮಾಡ್ತೀವ ಅಂತ ಕ್ಲಿಕ್ ಮಾಡಿದ್ರೆ ಅಡಾಪ್ಷನ್ ಮಾಡ್ತೀವಿ ಅಂತಂದರೆ ಒಂದು ಹಸುಗೆ ಯಾವ ಎಷ್ಟು ವರ್ಷ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡುತ್ತೆ. ಅದು ಡಿಡಕ್ಟ್ ಆದ ತಕ್ಷಣ ನಮಗೆ ರಿಸಿಪ್ಟ್ ಬರುತ್ತೆ, ಮತ್ತು ಒಂದು ಇಮಿಡಿಯೇಟಾಗಿ ಧನ್ಯವಾದಗಳು ಅಂತ ಅಂದ್ಬಿಟ್ಟು ವೆಬ್ಸೈಟಿಂದ ಮೆಸೇಜ್ ಬರುತ್ತೆ ನಮ್ಮ ಫೋನ್ ನಂಬರ್. ಈ ಪೋರ್ಟಲ್ ಮತ್ತೊಮ್ಮೆ ಅಡ್ರೆಸ್ ಹೇಳ್ಬಿಡಿ. https://. ಪುಣ್ಯಕೋಟಿ punyakoti.krahvs.in. ಈಗ ಬಹುಶಃ ಈ ದತ್ತು ತಗೊಳ್ಳೋದ್ರಿಂದ ತೆರಿಗೆ ವಿನಾಯಿತಿ ಕೂಡ ಸಿಗಬಹುದು ಅಂತ ಅನ್ಸುತ್ತೆ ನನಗೆ. ಹೇಗದು, ಅದ್ರ ಮಾದರಿ ಹೇಗೆ? ಇದು ಒಂದು ದತ್ತು ಪಡೆದುಕೊಳ್ಳೋದ್ರಿಂದ ನಮಗೆ ತೆರಿಗೆ ವಿನಾಯಿತಿ ಇದೆ, ATC ಇದರಲ್ಲಿ ಎಕ್ಸೆಂಪ್ಷನ್ ಸಿಗುತ್ತೆ. ಈಗ 11,000 ನಾವು ಅದಕ್ಕೆ ದತ್ತು ಯೋಜನೆಗೆ ನೀಡಿದರೆ 5,500 ನಾವು ತೆರಿಗೆ ವಿನಾಯಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ. 50% ಆಫ್ ದ ಅಮೌಂಟ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಮೇಡಮ್, ಈಗ ಗೋಶಾಲೆಗಳಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ರಿ, ಸಣ್ಣದಾಗಿ ಕೊಟ್ರಿ. ಈಗ ನಿರ್ವಹಣೆ ಹೇಗೆ ಮಾಡ್ತೀರಿ ಅದನ್ನು? ಈಗ ಇಷ್ಟೊಂದು, ಈಗ ಮೈಸೂರು ಭಾಗದಲ್ಲೇ 5-6 ಗೋಶಾಲೆಗಳಿದೆ ಅಂತ ಹೇಳಿದ್ರಿ. ಬಹುಶಃ ತ್ಯಾಜ್ಯ ನಿರ್ವಹಣೆಯಲ್ಲಿ ಬಹಳ ಮುಖ್ಯವಾದಂಥ ಪಾತ್ರ ವಹಿಸುವಂಥದ್ದು ಅದರ ಗೊಬ್ಬರ. ಅದನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ? ಅದರಿಂದನೂ ಕೂಡ ಒಂದು ಗೋಶಾಲೆ ನಡೆಸುವಷ್ಟು ಸಾಧ್ಯತೆ ಇದೆ ಅಲ್ವಾ? ದ ಮೈಸೂರು ಪಿಂಜರಪೋಲ್ ಸೊಸೈಟಿ ಅಂತ ಗೋಶಾಲೆ ಇದೆ ಚಾಮುಂಡಿಬೆಟ್ಟದ ತಪ್ಪಲಲ್ಲೇನೆ. ಅಲ್ಲಿ 3,500 ಜಾನುವಾರುಗಳಿದ್ದಾವೆ. 3,500 ಜಾನುವಾರುಗಳಲ್ಲಿ 61 ಎಕರೆ ಜಾಗದಲ್ಲಿ ವಿಸ್ತೀರ್ಣದಲ್ಲಿ ಸಾಕ್ತಾ ಇರೋದು. ಅದರಲ್ಲಿ ಗೋಶಾಲೆಗಳಲ್ಲಿ ಬರೋ ಗೊಬ್ಬರನ ಗೋಬರ್ ಗ್ಯಾಸ್ ಮಾಡ್ತೀವಿ. ಆ ಗೋಬರ್ ಗ್ಯಾಸಲ್ಲಿ 70 ಫ್ಯಾಮಿಲಿಗಳಿದ್ದಾವೆ. ಆ ಫ್ಯಾಮಿಲಿಗೇನೆ ಗ್ಯಾಸ್ ಸಪ್ಲೈ ಮಾಡ್ತಿದ್ದೀವಿ. ಮತ್ತು ಗೋಮೂತ್ರ ಬರುತ್ತೆ. ಗೋಮೂತ್ರ ಇವಾಗ ಅದರದ್ದೇ ಆದ ಮಹತ್ವ ಪಡ್ಕೋತಾ ಇದೆ ಬರ್ತಾ ಬರ್ತಾ ದಿನಗಳಲ್ಲಿ. ಮಧುಮೇಹದಲ್ಲಿ ಹರ್ಕ ಉಪಯೋಗಿಸೋದು ಈಗ ತುಂಬಾ, ಮತ್ತು ಫಿನಾಲ್ ಮಾಡೋದು. ಗೋಮೂತ್ರ ತ್ಯಾಜ್ಯದಿಂದ ಗೋಬರ್ ಗ್ಯಾಸ್, ಬಯೋಗ್ಯಾಸ್ ಅದರಲ್ಲೂ ತುಂಬ ಉಪಯೋಗ ಇರೋದ್ರಿಂದ. ಮತ್ತು ಗೋತ್ಯಾಜ್ಯ ವಸ್ತುವಲ್ಲಿ ಹಾಲು ಅದೇ ಮಹತ್ವ ಇದೆ. ದೇಸಿ ತಳುಗಳದ್ದು ತುಪ್ಪ ಬೆಣ್ಣೆ ಈಗ ಬರ್ತಾ ಬರ್ತಾ ಅದಕ್ಕೆ ಮಹತ್ವ ಇರೋದ್ರಿಂದ ಆದರೆ ಲಾಭ ಇದೆ, ನಿರ್ವಹಣೆ ಕಷ್ಟವಾಗುತ್ತೆ. ಅದರಿಂದ ಬೇರೆ ರೀತಿಯಾದ ಅದು ಮೇವಿಗೆ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ನಾವು ಈ ಥರ ಯೋಜನೆ ಮಾಡಿಬಿಟ್ಟು ಅದರಿಂದ ಈಗ ಗೋಶಾಲೆಗಳಲ್ಲಿ ಮಾರಾಟದ್ದೇ ಒಂದು ವಿಭಾಗ ಅಂತ ಏನಾದರೂ ಇದೆಯಾ ಈ ಥರದ ಮಾರಾಟ? ಗೋಶಾಲೆಗಳಲ್ಲಿ ಕೆಲವು ಏನಾಗುತ್ತೆ ಅಂತ ಅಂದರೆ ಈ ಹಸುಗಳನ್ನು ಕಮರ್ಷಿಯಲ್ ರೀತಿ ಉಪಯೋಗಿಸ್ಕೊಳ್ಳೋದಿಲ್ಲ. ಎಲ್ಲ ವಯಸ್ಸಾಗಿರೋ ಹಸುಗಳು ಬಂದಿರುತ್ತವೆ, ಮತ್ತು ಕಾಯಿಲೆ ಇರೋ ಹಸುಗಳು ರೈತರುಗಳಿಗೆ ಅದು ಭಾರ ಅಂದಾಗ ಬೇಡ ಇನ್ನು ಅಂತ ಅಂದ್ಬಿಟ್ಟು ಗೋಶಾಲೆ ಕರ್ಕೊಂಬಂದ್ಬಿಡ್ತಾರೆ. ಮತ್ತು ಇನ್ನು ಪೊಲೀಸ್ ಅವರು ಸೀಸ್ ಮಾಡಿರೋದನ್ನ ಅವೆಲ್ಲ ಲಾಭದಾಯಕವಾಗಿ ಯೂಸ್ ಮಾಡ್ತಾರಲ್ಲ. ಅದರಿಂದ ಇಲ್ಲಿ ಬಂದ ಮೇಲೆ ಗೋತ್ಯಾಜ್ಯ ವಸ್ತುಗಳು ಅದರದ ಮಹತ್ವ ಇದೆ, ಆದರೆ ಇಲ್ಲಿ ಗೋಶಾಲೆಗಳಲ್ಲಿ ಗೋವುಗಳ ನಿರ್ವಹಣೆ ಆಗಿರುತ್ತೆ ಹೊರತು ಅದನ್ನು ಕಮರ್ಷಿಯಲ್ ಆಗಿ ಹಾಲು ಉತ್ಪತ್ತಿ ಮಾಡಿ ಮಾರಬೇಕು ಅನ್ನೋದ್ರಿಂದ. ಈಗ ನನಗೆ ಕುತೂಹಲದ ಪ್ರಶ್ನೆ ಇದು, ಗೋಶಾಲೆಯಲ್ಲಿ ದತ್ತು ತಗೊಂಡಂಥ ಹಸು ಆಕಸ್ಮಿಕವಾಗಿ ಏನಾದರೂ ಆಯಿತು, ಅದಕ್ಕೆ ಸತ್ತೋಯ್ತು ಅಂದರೆ ಆ ನಂತರ ಏನು ಮಾಡ್ತೀರಿ? ಸತ್ತಂಥ ಹಸು ಅಥವಾ ಅವರು ದತ್ತು ತಗೊಂಡಂಥ ಹಣ? ದತ್ತು ತಗೊಂಡ ಹಣನ ಏನು ಮಾಡ್ತೀವಿ ಅಂತಂದರೆ ಒಳ್ಳೆ ಪ್ರಶ್ನೆನೇ ಇದನ್ನು. ಆ ಜನಗಳಿಗೂ ನಾವು ಈ ದತ್ತು ತಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಪೋರ್ಟಲಲ್ಲಿ ನೋಡಿರ್ತಾರೆ, ನಂಬರ್ ಎಲ್ಲ ಬರ್ಕೊಂಡಿರ್ತಾರೆ, ನಾವು ಒಂದು ಹೆಸರು ಕೊಟ್ಟಿರ್ತೀವಿ ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ. ದತ್ತು ತಗೊಂಡ ನಂತರ ಜನನು ಅವರು ಕೂಡ ಅವ್ರಿಗೆ ಯಾವ್ದು ಇಷ್ಟ ಇರುತ್ತೆ ಆ ಪ್ರಾಣಿಗೆ, ಈ ಗೌರಿ ಇರ್ಬೋದು ಭೈರವ ಇರ್ಬೋದು ಅಂತ ಹೆಸರು ಕೊಟ್ಬೋದು. ಅದು ಏನಾರು ಅಕಸ್ಮಾತಾಗಿ ಮರಣ ಹೊಂದಾಗ ನಾವು ಆ ಅಮೌಂಟನ್ನೇ ಬೇರೆ ಜಾನುವಾರುಗಳಿಗೆ ವರ್ಗೀಕರಿಸ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ, ಅದು ಅಮೌಂಟ್ ಉಪಯೋಗ ಆಗಂಗೆ ನೋಡ್ಕೊಂತೀವಿ. ಸತ್ತಂತ ಪ್ರಾಣಿಗಳ ನಾವು ಆಚೆಗೆ ಏನಾದರೂ ಅಲ್ಲೇ ಸಂಸ್ಕಾರ ಮಾಡ್ಬಿಡೋದು. ಮೇಡಮ್, ಇಷ್ಟೊಂದು ಗೋಶಾಲೆಗಳ ನಿರ್ವಹಣೆಯಲ್ಲಿ ಪಶುವೈದ್ಯಕೀಯ ಚಿಕಿತ್ಸೆಗಳು ತುಂಬ ಮಹತ್ವ ಪಡ್ಕೊಳತ್ತೆ. ಇದನ್ನೆಲ್ಲ ಪಶುವೈದ್ಯಕೀಯ ಚಿಕಿತ್ಸೆನ ಯಾವ ಥರ ನೀವು ಮೇಂಟೈನ್ ಮಾಡ್ತಾ ಇದ್ರಿ, ನಿರ್ವಹಿಸ್ತಾ ಇದ್ರಿ? ಗೋಶಾಲೆ ಅಂದರೆ ನಾವು ಪ್ರತ್ಯೇಕವಾಗಿ ಒಂದೊಂದೇ ಇರುತ್ತೆ, ಒಂದು ಕರುಗಳ ವಿಭಾಗ ಇರುತ್ತೆ, ಇನ್ನೊಂದು ಎಮರ್ಜೆನ್ಸಿ ಸೆಂಟರ್ಸ್ ಅಂತ ಇರುತ್ತೆ. ಕರುಗಳ ವಿಭಾಗದಲ್ಲಿ ಈಗ ಗಂಡು ಕರುಗಳು ಈ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಆದಮೇಲೆ ಅದನ್ನೆಲ್ಲೂ ಮಾರಕ್ಕೆ ಕೊಡೋಕೆ ಆಗಲ್ಲ, ಅದರಿಂದ ಗೋಶಾಲೆಗೆ ತಗೊಬಂದು ಬಿಡೋದ್ರಿಂದ ಕರುಗಳ ನಿರ್ವಹಣೆ ನಮಗೆ ತುಂಬಾ ಕೆಲಸ ಇರುತ್ತೆ. ಯಾಕಂದರೆ ಅದು ಹಾಲನ್ನು ಬಿಟ್ಟು ಬಂದಿರುತ್ತೆ ತಾಯಿ ಹಾಲು, ಇಲ್ಲಿ ಬಂದಮೇಲೆ ನಾವು ಅದನ್ನು ಮಾಮೂಲಿ ಹಾಲು ಕೊಟ್ಟಾಗ ಅದಕ್ಕೆ ಅಡ್ಜಸ್ಟ್ ಆಗೋದು ಟೈಮ್ ತೊಗೊಳೋದ್ರಿಂದ ಅದರ ಟ್ರೀಟ್ಮೆಂಟ್ ನಾವು ತುಂಬ ಡೆಲಿಕೇಟ್ ಇರೋದ್ರಿಂದ ಪ್ರಾಮುಖ್ಯತೆ ಇರುತ್ತೆ. ಫಸ್ಟು ನಾವು ಕರುಗಳಿಗೆ ಚಿಕಿತ್ಸೆ ಕೊಡ್ತೀವಿ, ಅದು ಬೇದಿ ಶುರು ಆಗಿಬಿಟ್ಟಿರುತ್ತೆ ಅಲ್ಲಿಂದ ಬಂದು ಇಲ್ಲಿ ಇದು ಮಾಡಿದ್ರೆ, ಅದಕ್ಕೆ ಅಂತಲೇ ಒಂದು ಸ್ವಲ್ಪ ವಾರ್ಮ್ ವಾಟರು ಪೌಡರ್ಸ್ ಎಲ್ಲನೂ ಸಪ್ರೇಟ್ ಕೊಡೋದು, ಅದಕ್ಕೆ ಅಂತಲೇ ಆ್ಯಂಟಿಬಯೋಟಿಕ್ಸ್ ಎಲ್ಲ, ತುಂಬ ವೀಕ್ ಆಯಿತು ಅಂತ ಅಂದರೆ ಡ್ರಿಪ್ಸ್ ಎಲ್ಲನೂ ಇರುತ್ತೆ. ಕರುಗಳ ನಿರ್ವಹಣೆ ನಮಗೆ ಮಹತ್ವನೇ ಇರುತ್ತೆ, ಅದ್ರ ಡೆತ್ ತುಂಬಾ ಜಾಸ್ತಿ ಇರುತ್ತೆ ನಮಗೆ ಗೋಶಾಲೆಯಲ್ಲಿ. ಫಸ್ಟು ನಾವೇನೇ ಆದರೂ ಟ್ರೀಟ್ಮೆಂಟ್ ಬಂತು ಅಂದರೆ ಕರುಗಳಿಗೇ ನೋಡಬೇಕಾಗತ್ತೆ. ನೆಕ್ಸ್ಟು ಎಮರ್ಜೆನ್ಸಿ, ರೈತರುಗಳಿಗೆ ಆಗೋದೇ ಇಲ್ಲ ಅವ್ರು ನೋಡ್ಕೊಳ್ಳೋಕ್ಕೆ ಅಂತ ಅಂದಾಗ ತಗೊಂಡ್ಬಂದು ಬಿಡ್ತಾರೆ. ಈಗ ಗೋಹತ್ಯೆ ನಿಷೇಧ ಕಾಯ್ದೆ ಆದಮೇಲೆ ಅವರೆಲ್ಲೂ ಕೊಡೋಕ್ಕೂ ಆಗೋದ್ರಿಂದ ಕೆಲವು ಏನಾಗುತ್ತೆ ಆಕ್ಸಿಡೆಂಟ್ ಎಲ್ಲ ಹಾಕ್ಬಿಟ್ಟು ಫೋನ್ ಮಾಡ್ತಾರೆ, ಇದು ತುಂಬ ರಕ್ತ ಇದಾಗ್ತಾ ಇದೆ ಅಂತ. ಎಷ್ಟೊತ್ತಾದ್ರೂ ಆ್ಯಂಬುಲೆನ್ಸ್ ಕಳಿಸ್ಬಿಟ್ಟು ನಾವು ಅದನ್ನು ತೊಗೊಂಬರ್ತೀವಿ ಆ ಜಾಗದಿಂದ. ರೈತರುಗಳು ಆಗೋದೇ ಇಲ್ಲ ಅಂತ ತಂದು ಬಿಟ್ಟಾಗ ಎಷ್ಟೊಂದು ನಾವಲ್ಲಿ ಟ್ರೀಟ್ಮೆಂಟ್ ಮಾಡಿ ಕಾಲೆಲ್ಲನೂ ಗೆಡ್ಡೆ ಎಲ್ಲ ಬಂದಿರುತ್ತೆ, ಅದನ್ನು ಟ್ರೀಟ್ಮೆಂಟ್ ಮಾಡಿ ಆಂಪ್ಯುಟೇಷನ್ ಎಲ್ಲ ಮಾಡಿ ಅಲ್ಲಿ ಉಳಿಸ್ಕೊಂಡು ಇದ್ದೀವಿ. ಆರ್ಟಿಫಿಷಿಯಲ್ ಲೆಗ್ಸ್ನೆಲ್ಲನೂ ಮೆಷರ್ಮೆಂಟ್ ತೊಗೊಂಡು ಲೆಗ್ಸ್ ಫಿಟ್ ಎಲ್ಲ ಮಾಡ್ತೀವಿ. ಆದ್ದರಿಂದ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಒಂದು ಸಪ್ರೇಟ್ ವಿಭಾಗ ಇದೆ. ಮತ್ತು ಈಗ ಪೊಲೀಸ್ ಕೇಸಸ್ ಎಲ್ಲ ಬಂದ ತಕ್ಷಣ, ಆಚೆಯಿಂದ ಬಂದ ತಕ್ಷಣ ನಮಗೇನಿದೆ ಅಂತಂದರೆ ಈಗ ಕಾಯಿಲೆಗಳು ತುಂಬ ಇದೆ. LSD ಇರ್ಬೋದು, FMD ಇರ್ಬೋದು, ಯಾವುದೇ ಕಾಯಿಲೆಗಳು ಬೇರೆ ಹಸುಗಳಿಗೆ ಬರಬಾರ್ದು ಅನ್ನೋದು ನಮ್ಮಲ್ಲಿರುತ್ತೆ. ತಡೆಗಟ್ಟದೆ ಮುಂದೆ ಇರೋದ್ರಿಂದ ಅದನ್ನು ಒಂದು 15 ದಿನ ಸಪ್ರೇಟಾಗಿ ಇಡಬೇಕಾಗತ್ತೆ ಬೇರೆ ಇದು ಬಂದಿದ್ದು. ಮತ್ತು ಅವಕ್ಕೆಲ್ಲ ಡಿವರ್ಮಿಂಗ್ಸ್ ಎಲ್ಲ ಕೊಟ್ಬಿಟ್ಟು, ವೀಕ್ ಇದ್ದರೆ ಅದಕ್ಕೆ ಸಪ್ರೇಟಾಗಿ ಏನಾರ ಪೌಡರ್ಸ್ ಎಲ್ಲ ಕೊಟ್ಬಿಟ್ಟು ಸ್ಟ್ರಾಂಗ್ ಮಾಡಿ, ಯಾಕಂದರೆ ಅಲ್ಲಿ ಯಾವುದು ಸ್ಟ್ರಾಂಗ್ ಇರುತ್ತೆ ಅದೇ ಸರ್ವೈವ್ ಆಗೋಕ್ಕೆ. ಈಗ ನಾವು ಓಪನ್ ಫೀಲ್ಡಲ್ಲಿ ಬಿಡೋಕ್ಕಿಂತ ಮುಂಚೆ ಅದನ್ನು ಇದು ಮಾಡ್ತೀವಿ. ಓಪನ್ ಫೀಲ್ಡಲ್ಲಿ ನಾವು ಫೀಡ್ ಹಾಕ್ತಾಯಿರ್ತೀವಿ, ಕಮ್ಮಿ ಇದ್ದಾಗ ನಮಗೆ ಇಂಡಿವಿಜುವಲಾಗಿ ಕೇರ್ ಸಿಗ್ಕೊಡ್ಬೋದು, ಜಾಸ್ತಿ ಆದಾಗ ಒಂದೊಂದು ಓಪನ್ ಶೆಡ್ಡಲ್ಲಿ ಬಿಡಬೇಕಾಗತ್ತೆ. ಆಗ 500 ಆಯಿತು ಅಂತಂದರೆ ಫೀಡ್ ಹಾಕಿದ ತಕ್ಷಣ ಯಾವುದು ಬೇಗ ತೊಗೊಳುತ್ತೆ ಬಂದು ಅದು ಬೆಳೀತಾ ಹೋಗುತ್ತೆ. ಆ ಥರ ಇರೋದ್ರಿಂದ ನಾವು ವೀಕ್ ಆಗಿರೋದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಸಪ್ರೇಟ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ನಾವು ಓಪನ್ ಪ್ಯಾಡಕ್ಕೆ ಬಿಡ್ತೀವಿ. ಅದರಿಂದ ಅದರದ್ದೇ ಸಪ್ರೇಟ್ ಶೆಲ್ಟರ್ ಇರುತ್ತೆ. ಆಮೇಲೆ ಮಿಲ್ಕಿಂಗ್ ಶೆಡ್ ಅಂತ ಇರುತ್ತೆ. ಮಿಲ್ಕಿಂಗ್ ಶೆಡ್ ಅಂದರೆ ಯಾವುದು ಹಸುಗಳು ಕರೆಯುತ್ತೆ, ಮ್ಯಾಕ್ಸಿಮಮ್ಮು ಗೋಶಾಲೆಯಲ್ಲಿ ಬರೋದು ಯಾವುದೂ 1 ಲೀಟ್ರು 2 ಲೀಟ್ರ್ ಕೊಡ್ತಾ ಇರುತ್ತೆ, ಅಂಥದನ್ನೆಲ್ಲನೂ ಹಾಲು ಕರೆಯೋದನ್ನೇ ಸಪ್ರೇಟ್ ಶೆಡ್ ಮಾಡಿರ್ತೀವಿ. ಮತ್ತು ವ್ಯಾಕ್ಸಿನೇಷನ್ಸ್ ಎಲ್ಲನೂ ನಾವು ಕೊಡ್ತಾಯಿರ್ತೀವಿ. FMD ಬಂದಾಗ FMD, ಈಗ ಬ್ರುಸಲ ಬಂದಿದೆ ಗೋಶಾಲೆಗಳಲ್ಲಿ. ಬ್ರುಸಲಾದು ನಾವು ಹೆಣ್ಣು ಕರುಗಳಿಗೆ ಕೊಡಬೇಕಾಗತ್ತೆ, 4-8 ತಿಂಗಳು ಕರುಗಳಿಗೆ ಕೊಡಬೇಕಾಗತ್ತೆ. ವರ್ಷಕ್ಕೆ 3 ಟೈಮ್ ನಾವು ಬ್ರುಸಲ ವ್ಯಾಕ್ಸಿನ್ ಕೊಡ್ತೀವಿ. ಕಾಲು ಬಾಯಿ ಜ್ವರ ವರ್ಷಕ್ಕೆ 2 ಸಲ ಕೊಡ್ತಿದ್ದೀವಿ. ಅದರಿಂದನೂ ನಾವು ಬುಕ್ಸ್ ಎಲ್ಲ ಮೇಂಟೈನ್ ಮಾಡಬೇಕಾಗತ್ತೆ. ಕರುಗಳು ಇಷ್ಟು ಇದರಲ್ಲಿ ಕರುಗಳಿದ್ದಾವೆ, ಬರ್ತ್ಸ್ ಡೈಲಿ ಬರ್ತ್ಸ್ ರಿಜಿಸ್ಟರ್ಸ್ ಎಲ್ಲ ಮೇಂಟೈನ್ ಮಾಡಿ ಆಮೇಲೆ ಹೋಲ್ಡ್ ಓಪನ್ ಮಿಲ್ಕಿಂಗ್ ಶೆಡ್ ಇರುತ್ತೆ. ಹಸುಗಳೆಲ್ಲನೂ ಮಿಲ್ಕ್ ಯಾವಾಗ ಸ್ಟಾಪ್ ಆಗುತ್ತೆ ಅದನ್ನು ಮಿಲ್ಕಿಂಗ್ ಶೆಡ್ ಹೋಲ್ಡರ್ ಮಿಲ್ಕಿಂಗ್ ಶೆಡಲ್ಲಿ ಬಿಟ್ಬಿಡ್ತೀವಿ. ನೆಕ್ಸ್ಟ್ ಅದರದ್ದೇ ಸಪ್ರೇಟ್ ಇರುತ್ತೆ. ಓಪನ್ ಪ್ಯಾಡಕ್ಸ್ 3-4 ದೊಡ್ಡದಿದ್ದಾಗ ಗೋಶಾಲೆಗಳು ಅದು ಓಪನ್ ಪ್ಯಾಡಕ್ಸ್ಗಳಲ್ಲಿ ಬಿಡ್ತವೆ. ಮೇಡಮ್, ಈಗ ಬಹಳ ಮುಖ್ಯವಾಗಿ ಎಲ್ಲ ರೀತಿಯ ಹಸುಗಳು ನಿಮ್ಮ ಗೋಶಾಲೆಗಳಿಗೆ ತಂದು ಬಿಡುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಈಗ ದೇಸಿ ತಳಿಯ ನಿರ್ವಹಣೆ ಬೇರೆ ಥರನೇ ಬಯಸತ್ತೆ, ಮತ್ತು ವಿದೇಶಿಯ ತಳಿಯ ನಿರ್ವಹಣೆ ಬೇರೆ ಥರನೇ ಸೇವೆಯನ್ನು ಬಯಸುತ್ತೆ. ನೀವು ಹೇಗೆ ಎರಡೂ ಒಟ್ಟಿಗೆ ಮಾಡ್ತಿರೋ ಅಥವಾ ಬೇರೆ ಬೇರೆ ಇದಕ್ಕೆ ಏನು ಲಸಿಕೆಗಳು ಕೊಡ್ತಿರೋ ಅದೇ ಲಸಿಕೆಗಳನ್ನ ಅದಕ್ಕೂ ಕೊಟ್ಟು ಉಳಿಸ್ಕೊತಿರೋ ಹೇಗೆ ಹೇಗೆ ಮಾಡ್ತೀರಿ? ಲಸಿಕೆ ವಿಚಾರ ಬಂದರೆ ಲಸಿಕೆ ಎರಡಕ್ಕೂ ಒಂದೇ ಇರುತ್ತೆ, ಆದರೆ ನಿರ್ವಹಣೆ ಕಾಯಿಲೆ ತಡೆಗಟ್ಟೋ ಶಕ್ತಿ ನಾಟಿ ತಳಿಗಳಲ್ಲಿ ಜಾಸ್ತಿ ಇರುತ್ತೆ. ವಿದೇಶಿ ತಳಿಗಳಲ್ಲಿ ಕಾಯಿಲೆಗಳು ಜಾಸ್ತಿ ಅಂಟ್ಕೊಳ್ಳೋದ್ರಿಂದ ನಾವು ಮೇವಿನಲ್ಲಿ ಎಲ್ಲದೂ ಬಾಡಿ ವೆಯ್ಟ್ ವೈಸ್ ಕೊಡೋದ್ರಿಂದ ಏನು ಸಪ್ರೇಟ್ ಕೊಡೋದಿಲ್ಲ ಎಲ್ಲನೂ. ನಿರ್ವಹಣೆ ನಾವು ಸಪ್ರೇಟ್ ಅಂತೇನಿಲ್ಲ, ಆದರೆ ಕಾಯಿಲೆ ಅಟ್ಯಾಕ್ ಆಗೋದು ಈ ವಿದೇಶಿ ತಳಿಗೆ ಜಾಸ್ತಿ ಇರೋದ್ರಿಂದ ಕಾಯಿಲೆಗಳು ತಡೆಗಟ್ಟೋದನ್ನು ಒಂದು ಸ್ವಲ್ಪ ಇದು ಮಾಡ್ತೀವಿ ಅಷ್ಟೆ ಬಂದಾಗ. ಮೇಡಮ್, ಈಗ ತಳಿ ಸಂವರ್ಧನೆಗೆ ಏನೇನೆಲ್ಲ ಅವಕಾಶಗಳಿದೆ ನಿಮ್ಮಲ್ಲಿ? ತಳಿ ಸಂವರ್ಧನೆಗೆ ಗೋಶಾಲೆಗಳಲ್ಲಿ ಮುಖ್ಯವಾಗಿ ತಳಿ ಸಂವರ್ಧನೆ, ನಮ್ಮ ಇದರಲ್ಲಿ ನಾಟಿ ತಳಿ ಸಂರಕ್ಷಣೆ ಸಂವರ್ಧನೆನೇ ಇಂಪಾರ್ಟೆಂಟ್ ಇರೋದ್ರಿಂದ ಎಷ್ಟೊಂದು ಫಾರಮ್ಸ್ಗಳನ್ನ ಆಗಲೇ ರಾಜ್ಯ ಸರ್ಕಾರ ಓಪನ್ ಮಾಡಿದೆ ಎಷ್ಟೊಂದು ಕಡೆ. ಈ ಗೋಶಾಲೆಗಳಲ್ಲಿ ತಳಿ ಸಂವರ್ಧನೆ ಸಂರಕ್ಷಣೆ ಇನ್ನೂ ಮಾಡ್ತಾ ಇಲ್ಲ. ನಮ್ಮ ಪಿಂಚಳಪೋಲಲ್ಲೇ ನಾವು ಕೃತಕ ಗರ್ಭಧಾರಣೆ ಮಾಡಲ್ಲ, ಅದರಿಂದ ನಾಟಿ ತಳಿ ಅಭಿವೃದ್ಧಿ ಅಂತೂ ಕಾಪಾಡ್ಕೋತಾ ಇದ್ದೀವಿ, ಸಂರಕ್ಷಣೆ ಸಂವರ್ಧನೆ ಆಗ್ತಾ ಇಲ್ಲ. ಬೇರೆ ಕಡೆ ಗೋಶಾಲೆಗಳಲ್ಲಿ ನಡೀತಾ ಇದೆ ಸರ್. ನಾವು ನಾಟಿ ತಳಿಗಳನ್ನ ಸಂರಕ್ಷಿಸಬೇಕಾಗಿರೋದ್ರಿಂದ ಅದರದೇ ಆದ ಎಷ್ಟೊಂದು ಸಪ್ರೇಟಾಗಿ ರಾಜ್ಯ ಸರ್ಕಾರ ಓಪನ್ ಮಾಡಿದೆ ನಾಟಿ ತಳಿಗಳ ಅಭಿವೃದ್ಧಿಗೋಸ್ಕರ ಫಾರಮ್ಸ್ಗಳನ್ನ. ಈಗ ನಿಮ್ಮಲ್ಲಿ ಯಾವ್ಯಾವ ನಾಟಿ ತಳಿಗಳಿದೆ ಈಗ ಸದ್ಯದಲ್ಲಿ ನೀವು ಸಂರಕ್ಷಣೆ ಮಾಡ್ತಾ? ನಮ್ಮ ಪಿಂಜ್ರಪೋಲ್ ಸೊಸೈಟಿಯಲ್ಲಿ ಸದ್ಯಕ್ಕೆ ನಾಟಿ ತಳಿಗಳು ಇದಾವೆ, ಜೊತೆಗೆ ಬೇರೆ ಬ್ರೀಡ್ಸನ್ನೇ ನಾವು 20 ತಳಿಗಳನ್ನ ನೋಡ್ಬೋದು ಅಲ್ಲಿ. ಎಷ್ಟೊಂದು ಜನ ಈಗ KMF ಅವರು ಬರ್ತಾ ಇರ್ತಾರೆ ಬೆಳಗ್ಗೆ ಟೈಮು, ಟ್ರೈನೀಸ್ಗಳೆಲ್ಲರೂ ಮತ್ತು ಸ್ಟೂಡೆಂಟ್ಸು ಬರ್ತಾರೆ, ಅವರು ತಳಿಗಳನ್ನೆಲ್ಲನೂ ನೋಡೋಕ್ಕೋಸ್ಕರ ನಾನು ಎಲ್ಲ ಬೇರೆ ಕಡೆ ಬೇರೆ ರಾಜ್ಯದ ತಳಿಗಳೆಲ್ಲ ನಾನು ಪಿಂಜ್ರಪೋಲಲ್ಲಿ ಒಂದು 20 ತಳಿಗಳಿದೆ ನಾವು ಬುಕ್ಕಲ್ಲಿ ಓದಿರೋದನ್ನ ಅಲ್ಲಿ ನೋಡಬಹುದು ಸರ್. ಮಾದರಿಗಳು ನೆಟ್ಟಿದ್ದೀರಾ? ಹಾಗೆ ಮಾದರಿಗಳು ಅಂತ ಅಂದ್ರೆ ಸಪರೇಟ್ ಮಾಡಿಲ್ಲ, ಓಪನ್ ಪ್ಯಾಡಕಲ್ ಸಿಗುತ್ತೆ ಸರ್. ಆ ಬ್ರೀಡ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಇರುತ್ತೆ, ನಾವು ಓದಿರೋದ್ರಿಂದ ನಮ್ಗೆ ಗೊತ್ತಿರುತ್ತೆ ಹೆಂಗೆ ಏನು ಅಂತ ಅಂದ್ಬಿಟ್ಟು. ಬರೋ ರೈತರುಗಳಿಗೂ ನಾವು ಹೇಳ್ಕೊಡ್ತೀವಿ ಈ ಹಿಂಗಿಂಗ್ ತಳಿಗಳಿದಾವೆ, ಈ ಹಿಂಗಿಂಗೆ ಅದರದೇ ಆದ ಮಹತ್ವ ಇದೆ ಅಂತ ಅಂದ್ಬಿಟ್ಟು. ಮೇಡಮ್, ಈಗ ಗೋಶಾಲೆಗಳು ನಿರ್ವಹಿಸ್ತಾ ಇದ್ರಲ್ಲ, ಈ ನಿರ್ವಹಣೆಗೆ ಗೋಶಾಲೆ ನಿರ್ವಹಣೆಗೆ ಸರ್ಕಾರದಿಂದ ಅನುದಾನ ಏನಾದರೂ ಬರೋ ಸಾಧ್ಯತೆ ಇದೆಯಾ? ಸರ್ಕಾರದಿಂದ ಅನುದಾನ ಬರ್ತಾ ಇದೆ ಸರ್. ಡೈಲಿ ಒಂದು ಹಸುಗೆ 70 ರೂಪಾಯಿ ಅಂತ ಇದು ಮಾಡಿದ್ರೆ ಈ 25% ಅಷ್ಟು ಅಂತ ಅಂದರೆ 1700 ರೂಪಾಯಿ ಸರ್ಕಾರ ಭರಿಸ್ತಾ ಇದೆ. ಈಗ ಪುಣ್ಯಕೋಟಿ ದತ್ತು ಹೆಜನೆಯಿಂದನೇ ಸರ್ಕಾರ ಏನು ಮಾಡಿದೆ ಅಂದರೆ ಇದರಿಂದನೇ ಬಂದ ಅಮೌಂಟನ್ನು ಗೋಶಾಲೆಗಳ ನಿರ್ವಹಣೆಗೆ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಮೇನ್ ಇಂಟೆನ್ಷನಿಂದನೇ ಇದನ್ನು ಯೋಜನೆಯನ್ನು ಜಾರಿಗೆ ತಂದಿರೋದು ರಾಜ್ಯ ಸರ್ಕಾರ. ಈ ಯೋಜನೆಯಿಂದ ತುಂಬ ಉಪಯೋಗ ಆಗಿದೆ ಗೋಶಾಲೆಗಳಿಗೆ. ಪುಣ್ಯಕೋಟಿ ದತ್ತು ಯೋಜನೆ ಅದು ಇನಾಗ್ರೇಷನ್ ಆಯಿತು ಮೇಯ್ನ್. ನಮ್ಮ ಇದರಲ್ಲಿ ಸರ್ಕಾರಿ ನೌಕರರ ಸಂಘದಿಂದನೇ ಈ ಪುಣ್ಯಕೋಟಿ ದತ್ತು ಯೋಜನೆಗೆ ಗ್ರೂಪ್ ಎ ಆಫೀಸರ್ಸಿಂದ 11,000, ಗ್ರೂಪ್ ಬಿ ಆ್ಯಂಡ್ ಸಿಯಿಂದ 400 ರೂಪೀಸ್ ಅಂತ ಅಂದ್ಬಿಟ್ಟು ಪುಣ್ಯಕೋಟಿ ದತ್ತು ಯೋಜನೆಗೆ ಅಮೌಂಟ್ನ ದಾನ ಮಾಡಿದ್ದೀವಿ ಸರ್. ಅದರಿಂದ ಈ ಗೋಶಾಲೆಗಳು ಹಾಗೆ ತುಂಬಾನೇ ಒಂದೊಂದು ಗೋಶಾಲೆಗೂ ಒಂದೊಂದು ಹಸುಗೆ 11,000 ಅಂತ ಅಂದ್ಬಿಟ್ಟು ಅಮೌಂಟ್ ಇವಾಗ ರಿಲೀಸ್ ಆಗಿದೆ ಸರ್. ಅಂದ್ರೆ ಈ ಸಂಗ್ರಹದಿಂದ ನಿರ್ವಹಣೆ ಮಾಡ್ತಾ ಇದ್ದೀರಿ. ಇಷ್ಟು ಅಲ್ದೇನೆ ಈಗ ಹೊರಗಡೆಯವರು ತುಂಬಾ ಜನ ಈಗ ಮುಂದೆ ಬರ್ತಾ ಇದ್ದಾರಾ? ತುಂಬಾ ಜನ ಬರ್ತಾ ಇದಾರೆ ಸರ್. ಈಗ ಈ ಪೋರ್ಟಲ್ ಈ ಕಡೆ ಈ ಭಾಗದಲ್ಲಿ ಹೇಗಿದೆ ಮೈಸೂರು ಕಡೆಯಲ್ಲಿ? ಆ ಪೋರ್ಟಲ್ ಇಂದಾನೇ ಫೋನ್ ಬರ್ತಾ ಇರುತ್ತೆ. ಫಸ್ಟು ಈ ಪೋರ್ಟಲ್ ಇದಾದಾಗ ಫೋನ್ ನಂಬರ್ ಕೊಟ್ಟಿರ್ತಾರೆ ಗೋಶಾಲೆ ಲಾಗಿನ್ಗೆ ಅಂತ ಸಪ್ರೇಟಾಗಿ. ಗೋಶಾಲೆ ಅವ್ರದ್ದು ಫೋನ್ ನಂಬರ್, ಆಫೀಸರ್ ಲಾಗಿನ್ಗೆ ಆಫೀಸರ್ಸ್ದೇ ಲಾಗಿನ್ನ, ಗೋಶಾಲೆ ಲಾಗಿನ್ಗೆ ಒಂದು ಫೋನ್ ನಂಬರ್ ಕೊಟ್ಟಿರೋದನ್ನ ಅವ್ರಿಗೇನಾರು ಆಕ್ಸಿಸ್ ಆಗಲಿಲ್ಲ ಅಂದರೆ ಕಾಲ್ ಮಾಡ್ತಾರೆ ಅವ್ರಿಗೆ ಆ ನಂಬರ್ಗೆ. ಅವಾಗ ತಿಳ್ಕೊಳ್ಳೋದಕ್ಕೋಸ್ಕರ ಈ ಸ್ಕೀಮ್ ಬಗ್ಗೆ ಅಂತ ಅಂದ್ಬಿಟ್ಟು ಅದು ಕೆಲಸ ಮಾಡಬೇಕಾದಾಗ ನಾನು ಅದನ್ನು ನನ್ನ ಫೋನ್ ನಂಬರ್ಗೆ ಚೇಂಜ್ ಮಾಡ್ಕೊಂಡಿದ್ದೆ. ಅವಾಗ ನನಗೇ ಫೋನ್ ಮಾಡ್ತಾಯಿದ್ರು ಎಷ್ಟೊಂದು ಇದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು, ಹೆಂಗೆ ಇದು ಮಾಡೋದು, ಕೆಲವ್ರು ಫಂಕ್ಷನ್ಸ್ಗಳಿರುತ್ತಲ್ಲ ಈ ರೀತಿನಾದರೂ ದತ್ತು ಪಡೆಯೋಣ ಅಂತ ಅಂದ್ಬಿಟ್ಟು ಇದು ಮಾಡೋದ್ರಿಂದ ತುಂಬ ಈಗ ಜನಗಳು ಗೊತ್ತಾಗ್ತಾ ಇದೆ, ಇನ್ನೂ ಗೊತ್ತಾಗೋದು ಇದೆ ಸರ್. ಹಾಗಾದರೆ ನಿಮ್ಮ ನಂಬರ್ ಹೇಳಿಬಿಡಿ ಮತ್ತೆ. ನನ್ನ ಫೋನ್ ನಂಬರ್ 9844961 6969. ಮತ್ತೊಮ್ಮೆ ನಿಧಾನವಾಗಿ ಹೇಳಿ. 9844961 6969. ಮತ್ತೊಮ್ಮೆ ಹೇಳಿ. 9844961 6969. ನಂಬರ್ ಯಾಕೆ ನಿಮಗೆ ಹತ್ರ ಮೂರು ಸಾರಿ ಹೇಳಿಸಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಆಕಾಶವಾಣಿ ಕೇಳೋದ್ರ ಮೂಲಕ ನಾವು ತಲುಪ್ತೇವೆ ಜನಗಳಿಗೆ. ಮತ್ತೆ ಮತ್ತೆ ಕೇಳೋದ್ರಿಂದ ರಿಜಿಸ್ಟರ್ ಆಗತ್ತೆ ತಲೆ ಒಳಗೆ ಅನ್ನೋ ಕಾರಣಕ್ಕಾಗಿ ನಿಮ್ಮ ಹತ್ರ ಮತ್ತೆ ಮತ್ತೆ ಹೇಳಿಸಿದ್ದು. ಬಹುಶಃ ಮತ್ತಷ್ಟು ಹೆಚ್ಚು ಜನ ಈ ಯೋಜನೆಯ ದತ್ತು ಯೋಜನೆಯ ಲಾಭವನ್ನು ಪಡ್ಕೊಳ್ಳಿ, ಲಾಭ ಅಂದರೆ ಸೇವೆಯನ್ನು ನೀಡಲಿ ಅನ್ನೋವಂಥ ಆಶಯ ನಮ್ಮದು. ತುಂಬ ಸಂತೋಷ ಮೇಡಮ್, ಪುಣ್ಯಕೋಟಿ ದತ್ತು ಯೋಜನೆ ಬಗ್ಗೆ ಇಷ್ಟೊತ್ತು ಸವಿಸ್ತಾರವಾಗಿ ನೀವು ಮಾತಾಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಪುಣ್ಯಕೋಟಿ ದತ್ತು ಯೋಜನೆ ಹಾಗೂ ಗೋಶಾಲೆ ನಿರ್ವಹಣೆ ಕುರಿತು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನ ಪಶು ಚಿಕಿತ್ಸಾಲಯದ ಹಿರಿಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ MS ನಂದಿನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಪಶುರಂಗ ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ ಕೇಳಿದಿರಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ನೆರವು ಆರ್ ಲೋಕೇಶ್ವರಿ. ಪ್ರಸ್ತುತಿ ಜಿ ಶಾಂತಕುಮಾರ್. ನಿರ್ಮಾಣ ದಿವಾಕರ ಹೆಗ್ಡೆ. ಕೃಷಿರಂಗ ಈ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಒಂದು ಕೃಷಿ ಹಾಡನ್ನು ಕೇಳೋಣ. Thank you. ಈಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಕಿನ್ನೂರಿ ನುಡಿಸೋಣ, ದನಿ ಚಂದ ಕಿನ್ನೂರಿ ನುಡಿಸೋಣ, ಬೆರಳಿ ನಂದ ಚಂದವೋ ಕಿನ್ನೂರಿ ನುಡಿಸೋಣ, ಬೆರಳಿ ನಂದ ಚಂದವೋ. ನಾರಿ ನನ್ನ ಸುತ್ತಳೋ ಬೆಳ್ಳಿ ನುಂಗಕ್ಕೆ, ನಾರಿ ನನ್ನ ಸುತ್ತಳೋ ನಾರಿ ಬೆಳ್ಳಿ ನುಂಗಕ್ಕೆ, ನಾರಿ ನನ್ನ ಸುತ್ತಳೋ. ಎಲ್ಲೋ ಜಗಪ್ಪ ನಿನ್ನರ ಮಾರೆ, ಎಲ್ಲೋ ಜಗಪ್ಪ ನಿನ್ನ ತಳನಾರೆ, ಎಲ್ಲೋ ಜಗಪ್ಪ ನಿನ್ನ ತರನಾರೆ ಜೋಗಿ, ಎಲ್ಲೋ ಜಗಪ್ಪ ನಿನ್ನ ಅಲ್ಲಲ್ಲಿ ದಾನವೋ ಅಲ್ಲಲ್ಲಿ ಧರ್ಮವೋ ತಂದಿಡಲಾರಿ ನೀನೇ ತಿತ್ತವ ನಾರಿ, ತಂದಿಡಲಾರಿ ನೀನೇ ತಿತ್ತವ, ತಂದಿಡಲಾರಿ ನೀನೇ ತಿತ್ತವ ನಾರಿ, ತಂದಿಡಲಾರಿ ನೀನೇ ತಿತ್ತವ. ಬಂದರೆ ಅತ್ತೆ ಮಾವಂದಿರು ಬೈಯಲಿಕ್ಕೆ, ಹಣೆ ಸಲು ನಾನು ಕದ್ದೆ ನೇರಾರಿ, ಕುದುರೆ ಸಲು ನಾನು ಕದ್ದೆ ನೇನೆ, ಎರರ ಹೆಣ್ಣಿಗೆ ನಾನು ಬಿದ್ದೆ ನೇನೇ ನಾರಿ, ಎರರ ಹೆಣ್ಣಿಗೆ ನಾನು ಬಿದ್ದೆ ನೇನೆ. ಎಲ್ಲೋ ಜಗತ್ತ ನಿನ್ನರ ಮಾರೆ, ಎಲ್ಲೋ ಜಗತ್ತ ನಿನ್ನ ತಳ ಮಾರೆ, ಎಲ್ಲೋ ಜಗತ್ತ ನಿನ್ನರ ಮಾರೆ ಜೋಗಿ, ಎಲ್ಲೋ ಜಗತ್ತ ನಿನ್ನ ತಳ ಮಾರೆ. ಬಿಟ್ಟು ಒಳ್ಳೆ ಗಂಡಾನ ಬಿಟ್ಟು